ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ 5:30:22. ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ ನಿಮ್ಮ ರೇಡಿಯೋ ಗೆಳತಿ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಜಾಹೀರಾತು, ನಂತರ ದ್ರಾಕ್ಷಿ ಬೆಳೆಯಲ್ಲಿ ಕೀಟಪೀಡೆ ನಿರ್ವಹಣೆ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ದೊಡ್ಡಬಸಪ್ಪ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಆತ್ಮೀಯ ರೈತ ಬಾಂಧವರೇ, ದ್ರಾಕ್ಷಿ ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಈ ಬೆಳೆಯನ್ನು ನಾವು ಬೇಸಾಯ ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ಆ ಸಮಸ್ಯೆಗಳಲ್ಲಿ ಈ ಸಸ್ಯ ಸಂರಕ್ಷಣೆಯ ಸಮಸ್ಯೆಗಳು ಬಹಳ ಮುಖ್ಯವಾದಂಥವು. ದ್ರಾಕ್ಷಿ ಬೆಳೆಗೆ ಸಾಕಷ್ಟು ರೋಗಗಳು ಬರ್ತವೆ ಮತ್ತು ಕೀಟಗಳು ಕೂಡ ಬರ್ತವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿದರೆ ಉತ್ತಮವಾದಂಥ ಬೆಳೆಯನ್ನು ಪಡ್ಕೋಬಹುದು. ಕೀಟಪೀಡೆಗಳು ಕೂಡ ದ್ರಾಕ್ಷಿ ಬೆಳೆಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತವೆ. ದ್ರಾಕ್ಷಿ ಬೆಳೆಯಲ್ಲಿ ಈ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ನಮಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ದೊಡ್ಡಬಸಪ್ಪ ಅವರು ಇದ್ದಾರೆ. ಇವರು ಕೋಲಾರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ದೊಡ್ಡಬಸಪ್ಪ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಈ ದ್ರಾಕ್ಷಿ ಬೆಳೆಯ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತೀರಾ? ಖಂಡಿತವಾಗಿ. ದ್ರಾಕ್ಷಿ ನಮಗೆಲ್ಲ ತಿಳಿದಿರುವಂತೆ ಹೆಚ್ಚು ರುಚಿಕರವಾದ, ಪುನಶ್ಚೇತನ ನೀಡುವ ಮತ್ತು ದೇಹ ಪೋಷಣೆಗೆ ಬೇಕಾದ ವಸ್ತುಗಳನ್ನು ಒದಗಿಸಬಲ್ಲ ಒಂದು ಆರ್ಥಿಕ ಬೆಳೆಯಾಗಿದೆ, ಹಣ್ಣಿನ ಬೆಳೆಯಾಗಿದೆ. ಅಲ್ಲದೆ ಇದು ಬಹಳ ಸುಲಭವಾಗಿ ಜೀರ್ಣವಾಗುವಂತಹ ಒಂದು ಹಣ್ಣಿನ ಪದಾರ್ಥ ಮತ್ತು ಇದರಲ್ಲಿ ಅನೇಕ ಹೆಚ್ಚು ಪ್ರಮಾಣದಲ್ಲಿ ಸಕ್ಕರೆ, ಸುಣ್ಣ, ರಂಜಕ ಮತ್ತು ಕಬ್ಬಿಣ ಖನಿಜಾಂಶಗಳಿರುವ ಹೇರಳವಾಗಿರುವುದರಿಂದ ಇದು ಒಂದು ಆರೋಗ್ಯಯುಕ್ತ ಆಹಾರ ಪದಾರ್ಥವಾಗಿದೆ. ಹಣ್ಣು ಅಂತಲೂ ಹೇಳ್ಬೋದು. ಇದು ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಇದನ್ನು ಪ್ರಮುಖವಾಗಿ ವಾಣಿಜ್ಯ ಬೆಳೆಯನ್ನಾಗಿ ಇವತ್ತು ಬೆಳೀತಾ ಇದ್ದಾರೆ ರೈತ ಬಾಂಧವರು. ಈ ಬೆಳೆಯನ್ನು ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬೆಳೆಗೆ ಅನೇಕ ಕೀಟಪೀಡೆಗಳು ಬಾಧಿಸುತ್ತಿದ್ದು ಇವುಗಳಿಂದ ಗುಣಮಟ್ಟದ ಇಳುವರಿ ಪಡೆಯಲು ನಮ್ಮ ರೈತ ಬಾಂಧವರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗೆಯೇ ಇವುಗಳ ನಿರ್ವಹಣೆಗೆ ರೈತ ಬಾಂಧವರು ಸಾಕಷ್ಟು ಹಣವನ್ನು ವ್ಯಯ ಮಾಡಿ ಕೀಟನಾಶಕಗಳನ್ನು ಬಳಸಿ ಇವತ್ತು ಬೆಳೆಗೆ ಸಿಂಪಡಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಸಸ್ಯ ಸಂರಕ್ಷಣೆಗೆ ಖರ್ಚು ತಗೊಳ್ತಾ ಇದೆ. ಹೌದು ಸರ್. ಹಾಗಾದ್ರೆ ಈ ಒಂದು ದ್ರಾಕ್ಷಿ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತ ಹೇಳ್ತೀರಾ? ಈ ಬೆಳೆಯಲ್ಲಿ ನಾವು ನೋಡೋದಾದ್ರೆ ಪ್ರಮುಖವಾಗಿ ಈ ಬೆಳೆಯಲ್ಲಿ ಚಿಕ್ಕಟದುಂಬಿ, ಪ್ರಮುಖವಾಗಿ ಹೇಳ್ಬೇಕಾದ್ರೆ ಚಿಕ್ಕಟದುಂಬಿ, ಅದನ್ನ ಆಂಗ್ಲ ಭಾಷೆಯಲ್ಲಿ ನಾವು ಫ್ಲೀ ಬೀಟಲ್ ಅಂತ ಕರಿತೀವಿ. ನಂತರ ರಸ ಹೀರುವ ಥ್ರಿಪ್ಸ್ ನುಸಿ ಕೂಡ ಬಹಳ ಮುಖ್ಯವಾಗಿದೆ, ಅದರಲ್ಲೂ ಇದನ್ನ ಆಂಗ್ಲ ಭಾಷೆಯಲ್ಲಿ ನಾವು ಥ್ರಿಪ್ಸ್ ಅಂತ ಕರಿತೀವಿ. ನಂತರ ಹಿಟ್ಟು ತಿಗಣೆ ಮಿಲಿ ಬಗ್ಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ನಂತರ ಸಣ್ಣ ರಂಧ್ರ ಕೊರೆಯುವ ದುಂಬಿ ಶಾರ್ಟ್ ಹೋಲ್ ಬೋರರ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ನಂತರ ಕೆಂಪು ಜೇಡ ನುಸಿ ಅಂತ ಕರಿತೀವಿ, ಇದು ರೆಡ್ ಸ್ಪೈಡರ್ ಮೈಟ್ ಅಂತ ಕರಿತೀವಿ. ನಂತರ ಕಾಂಡ ಅಥವಾ ತೊಗಟೆ ಕೊರಕ ಅಂತ ಕರಿತೀವಿ. ನಂತರ ಎಲೆ ತಿನ್ನುವ ಹುಳು. ನಂತರ ಗೆದ್ದಲು ಟರ್ಮೈಟ್ಸ್ ಅಂತ ನಾವೇನು ಆಂಗ್ಲ ಭಾಷೆಯಲ್ಲಿ ಕರಿತೀವಲ್ಲ. ನಂತರ ಇರುವೆಗಳು, ತದನಂತರ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಕ್ಕಂತ ಈ ಹಣ್ಣಿನ ನೊಣ ಫ್ರೂಟ್ ಫ್ಲೈ ಅಂತ ಕರಿತೀವಿ. ಹಣ್ಣಿನ ನೊಣನು ಬರ್ತಾ ಇದೆ. ಹೌದು, ಇನ್ನು ಮುಂತಾದಗಳು ಈ ಬೆಳೆಯಲ್ಲಿ ನಾವು ಕಾಣಬಹುದು. ಅಂದ್ರೆ ಇವು ಪ್ರಧಾನವಾದ ಕೀಟ. ಇನ್ನು ಮುಖ್ಯವಾಗಿ ತಾವು ಮೊದಲಿಗೆ ತಿಳಿಸಿದ್ದು ಚಿಕ್ಕಟದುಂಬಿ ಅಂತ ಅಂದು, ಈ ಒಂದು ಕೀಟ ಪೀಡೆಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀರಾ? ಖಂಡಿತವಾಗಿ. ಸಾಮಾನ್ಯವಾಗಿ ಈ ಕೀಟ ಕಂದು ಅಥವಾ ಕಪ್ಪು ಬಣ್ಣದ ಹುಳು ದುಂಬಿ, ಈ ಕೀಟ ಪ್ರೌಢಾವಸ್ಥೆಯ ಹಂತದಲ್ಲಿ ಹೊಸದಾಗಿ ಚಿಗುರು ಅಥವಾ ಮಗುಗಳು ಬರುವ ಸಂದರ್ಭದಲ್ಲಿ ಕಂಡುಬರ್ತದೆ. ಅಥವಾ ಚಾಟಣಿ ಮಾಡಿದ 15-20 ದಿವಸಗಳ ನಂತರ ಕಣ್ಣು ಅಥವಾ ಮೊಗ್ಗು ಏನಂತ ಕರಿತೀವಲ್ಲ ನಾವು, ಬರುವ ಹಂತದಲ್ಲಿ ಇವುಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಆ ಸಂದರ್ಭದಲ್ಲಿ ಈ ದುಂಬಿ, ಪ್ರೌಢಾವಸ್ಥೆಯ ದುಂಬಿ ಅವುಗಳನ್ನು ತಿಂದು ಹಾಳು ಮಾಡ್ತದೆ. ನಂತರದ ಒಂದು ಹಂತದಲ್ಲಿ ಅವು ಎಲೆಗಳನ್ನು ಸಹ ರಂಧ್ರ ಮಾಡಿ ತಿಂದು ಹಾಕುತ್ತವೆ. ಈ ಕೀಟದ ಹಾವಳಿ ಕೆಲವೊಮ್ಮೆ ಹಳೆಯ ತೋಟಗಳಲ್ಲಿ ಹೊಸ ಚಿಗುರುಗಳ ಮೇಲೆ ಆಕರ್ಷಣೆಗೊಂಡು ಅವುಗಳ ಸಂತಾನೋತ್ಪತ್ತಿ ಮಾಡಿ ಪಕ್ಕದಲ್ಲಿರುವ ಹೊಸದಾಗಿ ಚಾಟಿನ ಮಾಡಿರ್ತಕ್ಕಂತ ತೋಟಗಳ ಮೇಲೆ ಅತಿ ಶೀಘ್ರವಾಗಿ ಇವುಗಳ ಹಾವಳಿ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಮರಿ ಹುಳುಗಳು ಮಣ್ಣಿನಲ್ಲಿ ಇದ್ದುಕೊಂಡು ಬೇರುಗಳನ್ನು ಸಹ ತಿಂತವೆ. ಬೇರುಗಳನ್ನು ಕೂಡ ಬಿಡೋದಿಲ್ಲ. ಇನ್ನ ಈ ಒಂದು ಚಿಕ್ಕಟ ದುಂಬಿಯ ನಿಯಂತ್ರಣಕ್ಕೆ ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಮೊದಲಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಚಾಟಣಿ ಮಾಡಿದ ಮರುದಿನ ಅಥವಾ ಎರಡನೇ ದಿನ ನಾವು ಬೋರ್ಡೋ ದ್ರಾವಣ ಸಿಂಪರಣೆ ಮಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಾರ್ಬರಿಲ್ 4 ಗ್ರಾಂ ಪ್ರತಿ ಲೀಟರ್ ದ್ರಾವಣಕ್ಕೆ ಮಿಶ್ರಣ ಮಾಡಿ ನಾವು ಸಿಂಪಡಿಸಬೇಕಾಗ್ತದೆ. ಅಂದ್ರೆ 4 ಗ್ರಾಂ ಪ್ರತಿ ಲೀಟರ್ ಲೆಕ್ಕದಲ್ಲಿ ದ್ರಾವಣಕ್ಕೆ ಬೆರೆಸ್ಕೋಬೇಕಾಗುತ್ತೆ. ನಾವು ಆಲ್ರೆಡಿ ಬೋರ್ಡೋ ಏನ್ ಮಾಡಿರ್ತೀವಲ್ಲ, ಆ ಬೋರ್ಡೋಗೆ ಪ್ರತಿ ಒಂದು ಲೀಟರ್ ದ್ರಾವಣಕ್ಕೆ 4 ಗ್ರಾಂ ಕಾರ್ಬರಿಲ್ ನಾವು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಎರಡನೇದಾಗಿ ಪ್ರತಿ ವಾರಕ್ಕೊಮ್ಮೆ ಮೊಗ್ಗುಗಳಿಂದ ಹೊಸ ಚಿಗುರು ಬರುವ ತನಕ ಕೀಟನಾಶಕಗಳಾದ ಫೆನ್ವಲರೇಟ್ 1.5 ಮಿಲಿ ಲೀಟರ್ ಅಥವಾ ಕ್ಲೋರೋಪೆರಿಪಾಸ್ 2 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಿಸಬೇಕಾಗ್ತದೆ. ಇದು ಮುಖ್ಯವಾಗಿ ಚಿಕ್ಕಟದುಂಬಿಯ ನಿಯಂತ್ರಣ ಕ್ರಮ. ಇನ್ನ ರಸ ಹೀರುವಂತ ಕೀಟ ಹೇನು ಕೂಡ ಬರುತ್ತೆ ಅಂತ ತಾವು ಹೇಳಿದ್ರಿ, ಇದು ಯಾವ ರೀತಿಯಾಗಿ ಈ ಹಣ್ಣಿನ ಗುಣಮಟ್ಟದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಇದರ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಇದು ಒಂದು ಬಿಳಿ ಅಥವಾ ಹಳದಿ ಬಣ್ಣದ ರಸ ಹೀರುವ ಕೀಟವಾಗಿದೆ. ಇದರ ಜೀವನ ಚಕ್ರ ಬಹಳಷ್ಟು ಬೆಳೆಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ದ್ರಾಕ್ಷಿ ಬೆಳೆಯಲ್ಲಿ ಚಾಟಣಿ ಮಾಡಿದ 55-60 ದಿನಗಳ ನಂತರ ಹೂ ಬಿಡುವ, ಕಾಯಿ ಕಚ್ಚುವ ಅಥವಾ ಎಳೆ ಕಾಯಿ ಗಾತ್ರದ ಹಂತದಲ್ಲಿ ಮತ್ತು ಎಲೆಯ ಕೆಳಭಾಗದಲ್ಲಿ ಇದು ಹಸಿರು ಅಂಗಾಂಶವನ್ನು ಕೆರೆದು ಇರುವುದರಿಂದ ಎಲೆಗಳು ಮುದುಡಿಕೊಳ್ತವೆ, ನಂತರ ಇವು ಒಣಗುತ್ತಾ ಹೋಗ್ತವೆ. ಇನ್ನು ಎಳೆಕಾಯಿಗಳ ಮೇಲೆ ಕೆರೆದಂತ ಕೀಟದ ಬಾಧೆಯು ಬಲೆಯಾಕಾರದ ಚಿಹ್ನೆಗಳನ್ನು ನಾವು ದೊಡ್ಡ ಗಾತ್ರದ ಹಣ್ಣುಗಳ ಮೇಲೆ ನಾವು ನೋಡಬಹುದು. ಇಂತಹ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದಂತೆ ಆಗ್ತವೆ. ಇನ್ನು ಹತೋಟಿಗೆ ಏನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಮುಖ್ಯವಾಗಿ ತೋಟವನ್ನು ವಿವಿಧ ಕಳೆಗಳಿಂದ ನಾವು ಮುಕ್ತವಾಗಿಡಬೇಕಾಗ್ತದೆ. ಎರಡನೇದಾಗಿ ಹೂ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳಂತ ಏನನ್ನು ನಾವು ಕರಿತೀವಿ, ಡೈಮಿಥಿಯೇಟ್ 1.8 ಮಿಲಿ ಲೀಟರ್ ಅಥವಾ ಥಯೋಮೆಥಾಕ್ಸಾಮ್ 1 ಮಿಲಿ ಲೀಟರ್ ಅಥವಾ ಅಸಿಫೇಟ್ 1 ಗ್ರಾಂ ಅಥವಾ ಇಮಿಡಾಕ್ಲೋಪ್ರಿಟ್ 0.5 ಮಿಲಿ ಲೀಟರ್ ಅಥವಾ ಡೈಕ್ಲೋರೋವಾಸ್ 1.8 ಮಿಲಿ ಲೀಟರ್ ಅಥವಾ ಕ್ಲೋರೋಪೈರಿಪಾಸ್ 2.5 ಮಿಲಿ ಲೀಟರ್ ಪ್ರಮಾಣದಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಹಾವಳಿಗೆ ತಕ್ಕಂತೆ ಒಂದಾದ ನಂತರ ಒಂದಂತೆ ನಾವು ಸಿಂಪರಣೆಯನ್ನು ಪುನರಾವರ್ತಿಸಬೇಕಾಗುತ್ತದೆ. ಜೊತೆಗೆ ಸಸ್ಯಜನ್ಯ ಕೀಟನಾಶಕಗಳಾದ ಹೊಂಗೆ ಅಥವಾ ಬೇವಿನ ಸೋಪು ಐಎಚ್ಆರ್, ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಸಿದ್ಧಪಡಿಸಿದ ಈ ಒಂದು ಸಸ್ಯಜನ್ಯ ಕೀಟನಾಶಕಗಳನ್ನ ಪ್ರತಿ ಲೀಟರ್ ನೀರಿಗೆ 7.5 ಗ್ರಾಂನಂತೆ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಇವುಗಳನ್ನು ಬಳಸುವುದರಿಂದ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವುದಲ್ಲದೆ ಕೀಟ ನಿರೋಧಕತೆಯನ್ನು ನಾವು ತಡೆಗಟ್ಟಬಹುದು. ಇನ್ನು ಮುಖ್ಯವಾಗಿ ಹಿಟ್ಟು ತಿಗಣೆ ಕೂಡ ಈ ದ್ರಾಕ್ಷಿ ಬೆಳೆನಲ್ಲಿ ಕಂಡುಬರುತ್ತೆ ಅಂತ ಕೇಳಿದೀವಿ. ಹೌದು, ಈ ಹಿಟ್ಟು ತಿಗಣೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ ಮಾಡಿ. ಈ ಮೊಟ್ಟೆಯಾಕಾರದ ಮೃದು ದೇಹದ ತಿಗಣೆಯು ಇದರ ಬಾಧೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನಾವು ಕಾಣ್ತೀವಿ, ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಕಾಣ್ತೀವಿ. ಅಂದ್ರೆ ಒಣ ಉಷ್ಣಾಂಶವಿರುವ ವಾತಾವರಣದಲ್ಲಿ ಇದರ ಹಾನಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಒಂದು ರಸ ಹೀರೋ ಕೀಟವು ದ್ರಾಕ್ಷಿ ಬೆಳೆಯ ಕಾಂಡದ ಮೇಲೆ, ತೊಗಟೆಯ ಕೆಳಭಾಗದಲ್ಲಿ, ಬಿರುಕುಗಳಲ್ಲಿ, ಎಲೆಗಳ ಕೆಳಭಾಗದಲ್ಲಿ, ಚಿಗುರೆಲೆಗಳ ದೇಟಿನಲ್ಲಿ ಹಾಗೂ ಹಣ್ಣುಗಳ ಗೊಂಚಲಿನಲ್ಲಿ ಬಿಳಿ ಹಿಟ್ಟು ಚೆಲ್ಲಿದಂತೆ ನಾವು ಇದನ್ನ ಕಾಣ್ತೀವಿ. ಇದು ರಸ ಹೀರುವಂತ ಕೀಟ ಆಗಿದೆ. ಇವು ಹೆಚ್ಚು ರಸ ಹೀರೋದ್ರಿಂದ ಚಿಗುರೆಲೆಗಳು ಸುರುಳಿ ಗಟ್ಟಿದಂತಾಗಿ ಮುದುಡಿಕೊಳ್ಳುತ್ತವೆ ಹಾಗೂ ಸಿಹಿ ಅಂಟು ಪದಾರ್ಥವನ್ನು ಇವು ಉತ್ಪತ್ತಿ ಮಾಡ್ತವೆ. ಅದರ ಮೇಲೆ ಇವುಗಳಿಂದ ಈ ಅಂಟು ಪದಾರ್ಥದಿಂದ ಇರುವೆಗಳು ಆಕರ್ಷಿಸಿಕೊಳ್ತವೆ. ಅಂದ್ರೆ ಇರುವೆಗಳನ್ನ ಈ ಅಂಟು ಪದಾರ್ಥ ಆಕರ್ಷಿಸುತ್ತೆ. ಹೌದು, ಈಟು ತಿಗಣೆಗಳು ಈ ಇರುವೆಗಳ ಸಹಾಯದಿಂದ ಬಳ್ಳಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುತ್ತವೆ. ಈ ಕೀಟಗಳು ಹಣ್ಣುಗಳ ಮೇಲೆ ಸಿಹಿ ಅಂಟು ಪದಾರ್ಥವನ್ನು ದ್ರವಿಸುವುದರಿಂದ ಹಣ್ಣುಗಳು ಜಿಗುಟಾಗುತ್ತವೆ ಮತ್ತು ಹಣ್ಣುಗಳು ಕಪ್ಪಾಗುತ್ತವೆ, ಶಿಲೀಂಧ್ರ ಬೆಳೆದು ಕಪ್ಪಾಗುತ್ತವೆ. ಇದರಿಂದ ಹಾನಿಗೊಳಗಾಗಿರ್ತಕ್ಕಂತ ತೋಟವನ್ನು ವರ್ತಕರು ಸಾಮಾನ್ಯವಾಗಿ ಗಮನಿಸಿದಲ್ಲಿ ಇಡೀ ತೋಟವನ್ನು ಖರೀದಿ ಮಾಡದೆ ತಿರಸ್ಕರಿಸ್ತಾರೆ. ಓಹೋ, ಅಂದ್ರೆ ಹಣ್ಣು ಒಳ್ಳೆ ಗುಣಮಟ್ಟದಾಗಿರೋದಿಲ್ಲ ಅನ್ನೋ ಒಂದು ಖಾತ್ರಿ ಆಗುತ್ತೆ. ಈ ಕಪ್ಪು ಬಣ್ಣದ ಶಿಲೀಂಧ್ರವನ್ನು ಆವೃತವಾಗಿರೋದ್ರಿಂದ ಅದನ್ನ ಖರೀದಿ ಮಾಡೋದನ್ನೇ ಅವ್ರು ಬಿಟ್ಬಿಡ್ತಾರೆ. ಇನ್ನ ಈ ಹಿಟ್ಟು ತಿಗಣೆಯ ನಿರ್ವಹಣೆಯನ್ನ ಹೇಗೆ ನಾವು ಕೈಗೊಳ್ಬೇಕಾಗತ್ತೆ? ಮುಖ್ಯವಾಗಿ ಕಾಂಡದ ಬುಡಕ್ಕೆ ನಾವು ಈ ಇರುವೆಗಳ ಚಲನವಲನವನ್ನ ನಿಯಂತ್ರಿಸಬೇಕಾಗ್ತದೆ. ಯಾಕಂದ್ರೆ ಇವು ಈ ಇರುವೆಗಳು ಹಿಟ್ಟು ತಿಗಣೆಯ ಒಂದು ಹರಡುವಿಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತವೆ, ಹರಡುವಿಕೆಗೆ ಕಾರಣವಾಗ್ತವೆ. ಹೌದು. ಸೊ ಅದರಿಂದ ಬುಡದ ಸುತ್ತಲೂ ನಾವು ಸ್ವಚ್ಛತೆ ಕಾಪಾಡಬೇಕಾಗ್ತದೆ. ನಂತರ ಬುಡದ ಸುತ್ತಲೂ ಅಥವಾ ಬುಡಕ್ಕೆ 1-2 ಕೆಜಿ ಪ್ರತಿ ಗಿಡಕ್ಕೆ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನ ನಾವು ಹಾಕಬೇಕಾಗ್ತದೆ. ಅಥವಾ ಮಣ್ಣಿಗೆ, ಬುಡದ ಮಣ್ಣಿಗೆ 4-8 50 ಗ್ರಾಂ ಹರಳನ್ನ ಪ್ರತಿ ಗಿಡಕ್ಕೆ ಹಾಕಿ ನಾವು ಬೆರೆಸಬೇಕಾಗ್ತದೆ. ಎರಡನೇದಾಗಿ ಮೂಲ ಕಾಂಡಕ್ಕೆ ಕ್ಲೋರೋಪರಿಪಾಸ್ 5 ಮಿಲಿಲೀಟರ್ ಅಥವಾ ಡೈಕ್ಲೋರೋವಾಸ್ 5 ಮಿಲಿಲೀಟರ್ ಅಥವಾ ಮೀನಿನ ಎಣ್ಣೆ 10 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಆ ಕಾಂಡಕ್ಕೆ ಬಳಿಯುವುದರಿಂದ ಇರುವೆಗಳ ಚಲನೆಯನ್ನು ನಾವು ನಿಯಂತ್ರಿಸಬಹುದು. ಹಣ್ಣು ಮಾಗುವ ಹಂತದಲ್ಲಿ ಕ್ಲೋಥಯೋನಿಡಿನ್ ಅಂತ ಒಂದು ಡ್ಯಾಂಟೋಟ್ಸು ಅಂತೇಳಿ ನಾವು 50 ಗ್ರಾಂ ಪ್ರತಿ 200 ಲೀಟರ್ ನೀರಿಗೆ ಅಥವಾ ಕ್ಲೋರೋಪರಿಪಾಸ್ 2.5 ಮಿಲಿಲೀಟರ್ ಅಥವಾ 1-2 ಬಾರಿ ಮೀನಿನ ಎಣ್ಣೆ 10 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹಿಟ್ಟು ತಿಗಣೆ ನಿಯಂತ್ರಣವನ್ನು ನಾವು ಮಾಡಬಹುದು. ಇನ್ನ ಈ ಸಣ್ಣ ರಂಧ್ರ ಕೊರೆಯುವಂತ ದುಂಬಿಯ ಬಗ್ಗೆ ನಾವು ಕೇಳಿದೀವಿ ಈ ಒಂದು ದ್ರಾಕ್ಷಿ ಬೆಳೆನಲ್ಲಿ. ಇದರ ಹಾವಳಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೇವೆ. ಖಂಡಿತವಾಗಿ. ಈ ಕಂದು ಬಣ್ಣದ ದುಂಬಿ ಹೊಸದಾಗಿ ನಾವು ನೋಡೋದಾದ್ರೆ ಹೊಸದಾಗಿ ನಾಟಿ ಮಾಡಿರ್ತಕ್ಕಂತ ಎಳೆಯ ಕಾಂಡಗಳ ಮೇಲೆ, ಬಳ್ಳಿಗಳ ಮೇಲೆ ಸಾಮಾನ್ಯವಾಗಿ ಇದರ ಬಾಧೆ ನಾವು ನೋಡ್ತೀವಿ. ಈ ದುಂಬಿಗಳು ಕಾಂಡಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡ್ತವೆ. ಇವುಗಳನ್ನು ನಾವು ನೋಡಬಹುದು, ಕಾಂಡಗಳ ಮೇಲೆ ಈ ರಂಧ್ರಗಳನ್ನು ನಾವು ನೋಡಬಹುದು. ಅಂತ ರಂಧ್ರಗಳಿಂದ ಅಂಟು ಪದಾರ್ಥ ಮತ್ತು ಪುಡಿ ಹೊರಬರೋದನ್ನು ನಾವು ಗಮನಿಸಬಹುದು. ಈ ರಂಧ್ರಗಳಿಂದ ನಾವು ಏನು ನಾವು ನೋಡಬಹುದು ಅಂತಂದ್ರೆ ನೀರು ಮತ್ತು ಪೋಷಕಾಂಶಗಳ ಸಾಗಾಟದಲ್ಲಿ ಗಿಡಕ್ಕೆ ವ್ಯಥೆಯಾಗುತ್ತದೆ. ಆದ್ದರಿಂದ ಈ ಕೀಟದಿಂದ ಬಾಧೆಗೊಳಗಾಗಿರ್ತಕ್ಕಂಥ ಗಿಡಗಳು ಮೊದಲಿಗೆ ಹಳದಿಯಾಗಿ ನಂತರ ಒಣಗ್ತಾ ಹೋಗ್ತವೆ. ಯಾಕಂದ್ರೆ ಆಹಾರ ಸಾಗಾಣಿಕೆಯಲ್ಲಿ ವ್ಯಥೆ ಉಂಟಾಗುತ್ತೆ, ಪೋಷಕಾಂಶ ಮತ್ತು ನೀರು ಸಾಗಾಣಿಕೆಯಲ್ಲಿ ನಾವು ವ್ಯಥೆಯನ್ನು ಕಾಣ್ತವೆ. ಆದ್ದರಿಂದ ಈ ಗಿಡಗಳು ಒಣಗ್ತಾ ಹೋಗ್ತವೆ. ಇನ್ನು ಈ ಸಣ್ಣ ರಂಧ್ರ ಕೊರೆಯುವಂತ ದುಂಬಿಯ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಮೊದಲಿಗೆ ಕಾಂಡಗಳ ಮೇಲಿರುವ ಸಡಿಲ ತೊಗಟೆಯನ್ನು ನಾವು ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ಸ್ವಚ್ಛವಾಗಿ ತೆಗಿಬೇಕಾಗ್ತದೆ. ಏಕೆಂದ್ರೆ ಈ ಹಿಟ್ಟು ತಿಗಣೆಗಳು ಅವು ಬಿರುಕುಗಳಲ್ಲಿ ಅಥವಾ ತೊಗಟೆಯ ಕೆಳಭಾಗದಲ್ಲಿ ಅವುಗಳು ಅವು ಸಂತಾನೋತ್ಪತ್ತಿ ಅಥವಾ ಮೊಟ್ಟೆ ಇಟ್ಟು ಜೀವನ ಮಾಡ್ತಾ ಇರ್ತವೆ. ಹಾಗೂ ಪ್ರತಿ 6 ತಿಂಗಳಿಗೊಮ್ಮೆ ಡೈಕ್ಲೋರೋವಾಸ್ 5 ಮಿಲಿಲೀಟರ್ ಅಥವಾ ಕ್ಲೋರೋಪೆರಿಪಾಸ್ 5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಾಂಡಕ್ಕೆ ಬಳಿಬೇಕಾಗ್ತದೆ. ಇತ್ತೀಚೆಗೆ ನಾವು ನೋಡಬಹುದು, ರಂಧ್ರಗಳು ಕಡಿಮೆ ಪ್ರಮಾಣದಲ್ಲಿದ್ದಾಗ ನಾವು ಡೈಕ್ಲೋರೋವಾಸ್ DDVP ಅಂತ ಕರಿತೀವಲ್ಲ, ಇವುಗಳ ಇದನ್ನು ಸಿರಂಜ್ ಮೂಲಕ ರಂಧ್ರಗಳಲ್ಲಿ ಕೆಲ ಹನಿಗಳನ್ನು ಹಾಕಿ ಹಸಿ ಮಣ್ಣು ಅಥವಾ ಸಗಣಿಯಿಂದ ನಾವು ಮುಚ್ಚಬೇಕಾಗ್ತದೆ. ಅಲ್ಲದೆ ಇತ್ತೀಚಿನ ಒಂದು ತಂತ್ರಜ್ಞಾನ ಈ IHR ಮಿಶ್ರಣ ಅಂತ ಏನ್ ಕರಿತೀವಲ್ಲ, ಈ ಮಿಶ್ರಣದಲ್ಲಿ ಕಾರ್ಬರಿಲ್ 16 ಗ್ರಾಂ ಜೊತೆಗೆ COC 10 ಗ್ರಾಂ, ಅಂದ್ರೆ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತೀವಲ್ಲ, ಹೌದು ಕಾಪರ್ ಆಕ್ಸಿ ಕ್ಲೋರೈಡ್ 10 ಗ್ರಾಂ, ಇದರ ಜೊತೆಗೆ ಬೇವಿನ ಎಣ್ಣೆ 1 ಮಿಲಿಲೀಟರ್ ಜೊತೆಗೆ ಮಿಶ್ರಣ ಸೀಮೆ ಎಣ್ಣೆ 1 ಮಿಲಿಲೀಟರ್ ಸೇರಿಸಿ ಅದರ ಜೊತೆಗೆ ಅಂಟು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ನಾವು ಮಿಶ್ರಣವನ್ನು ಮಾಡಿರ್ತಕ್ಕಂಥ IHR ಮಿಶ್ರಣ ಅಂತ ನಾವು ಇದನ್ನು ಕರಿತೀವಿ. ಇದನ್ನು ನಾವು ಕಾಂಡಕ್ಕೆ ಬೆಳಿಬೇಕಾಗ್ತದೆ ವರ್ಷಕ್ಕೊಮ್ಮೆ ಆದರೂ ಬೆಳೆದ್ರೆ ಈ ರೀತಿಯಾದಂತಹ ಈ ದುಂಬಿಗಳ ಒಂದು ನಿರ್ವಹಣೆಯನ್ನು ಮಾಡಬಹುದು. ಇನ್ನು ಕೆಂಪು ಜೇಡನುಸಿ ಅಂತ ತಾವು ಹೇಳಿದ್ರಿ, ಹೌದು, ಇದರ ಒಂದು ತೊಂದರೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರ? ಅಗತ್ಯವಾಗಿ. ಇದರ ಬಾಧೆಯು ಟೊಮ್ಯಾಟೊ ಬೆಳೆಯುವಂತ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ತೀವಿ, ಯಾಕೆಂದ್ರೆ ಇದು ಟೊಮ್ಯಾಟೊ ಮೇಲೆ ಹೆಚ್ಚಾಗಿ ಕಂಡು ಬರ್ತದೆ, ನಂತರ ಇದು ದ್ರಾಕ್ಷಿ ಮೇಲೆ ಇದನ್ನ ನಾವು ಕಾಣಬಹುದು. ಈ ಕೆಂಪು ಬಣ್ಣದ ಸಣ್ಣ ನುಸಿಗಳು ಎಲೆಗಳ ಕೆಳಭಾಗದಲ್ಲಿ ರಸ ಹೀರ್ತಾ ಇರ್ತವೆ ಮತ್ತು ಇವು ಬಲೆಗಳನ್ನ ಹೆಣದಿರ್ತವೆ. ಇವು ಅತಿಯಾಗಿ ರಸ ಹೀರೋದ್ರಿಂದ ಎಲೆಗಳ ಮೇಲೆ ಹಳದಿ ಬಣ್ಣದ ಚುಕ್ಕೆನ ನಾವು ಕಾಣಬಹುದು. ಕ್ರಮೇಣ ಈ ಬಾಧೆ ಹೆಚ್ಚಾದಲ್ಲಿ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, ಹಾಗೆಯೇ ಇಳುವರಿ ಸಹ ನಾವು ಕಡಿಮೆ ಆಗಿದ್ದನ್ನ ಸಹ ಕಂಡುಕೊಂಡಿದ್ದೇವೆ. ಇನ್ನು ಈ ಕೆಂಪು ಜೇಡ ನುಸಿಯ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ, ಈ ನುಸಿಯನ್ನ ನಿಯಂತ್ರಿಸಲು ಬೇವಿನ ಅಥವಾ ಹೊಂಗೆ ಸೋಪು ಬಳಸಬಹುದು. ಇದನ್ನ ಪ್ರತಿ ಲೀಟರ್ ನೀರಿಗೆ 7.5 ಗ್ರಾಂ ನಷ್ಟು ಬಳಸಬಹುದು, ಅಥವಾ ಪ್ರತಿ ಲೀಟರ್ ನೀರಿಗೆ 7.5 ಗ್ರಾಂ ದ್ರಾವಣ ತಯಾರಿಸಿಕೊಂಡು ಸಿಂಪಡಣೆ ಮಾಡಬಹುದು. ಹೌದು ಹೌದು, ಅಥವಾ ಕೆಲ್ತೇನ್ ನಾವೇನು ಡೈಕೋಫಾಲ್ ಅಂತ ಕರಿತೀವಲ್ಲ, ನುಸಿನಾಶಕ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ ನಷ್ಟು ನಾವು ಬಳಸಬಹುದು, ಅಥವಾ ಫೆನಜಾಕ್ವೀನ್ 1.6 ಮಿಲಿಲೀಟರ್ ನಷ್ಟು ಅಥವಾ ಫೆನ್ಫೆರಾಕ್ಸಿಮೇಟ್ 2 ಮಿಲಿಲೀಟರ್ ಪ್ರಮಾಣದಂತೆ ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ನುಸಿಯ ನಿಯಂತ್ರಣವನ್ನು ಸಮಗ್ರವಾಗಿ ಮಾಡಬಹುದು. ತಾವು ಗೆದ್ಲು ಕೂಡ ಈ ದ್ರಾಕ್ಷಿ ಬೆಳೆಗೆ ಸಾಕಷ್ಟು ತೊಂದರೆ ಕೊಡುತ್ತೆ ಅಂತ ಹೇಳಿದ್ರಿ, ಹೌದು, ಇದು ಹೇಗೆ ತೊಂದರೆ ಮಾಡುತ್ತೆ ಅಂತ? ಇದು ಸಾಮಾನ್ಯವಾಗಿ ಮರಿಹುಳು ಹಂತದಲ್ಲಿ ಗೆದ್ದಲು ಹಳೆ ದ್ರಾಕ್ಷಿ ತೋಟಗಳಲ್ಲಿ ಇದರ ಬಾಧೆಯನ್ನು ನಾವು ಕಾಣಬಹುದು. ಇದು ಕಾಂಡಗಳ ಮೇಲೆ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇವುಗಳು ಕಾಂಡದ ಎಲ್ಲಾ ಭಾಗಗಳಿಗೆ ಹರಡಿ ತೊಗಟೆಯನ್ನ ತಿನ್ನುತ್ತಾ ಇಡೀ ಕಾಂಡವನ್ನೇ ತಿಂದು ಗಿಡವನ್ನು ಹಾಳು ಮಾಡುತ್ತವೆ. ಇನ್ನು ಈ ಗೆದ್ದಲನ್ನ ಹೇಗೆ ನಿಯಂತ್ರಣ ಮಾಡೋದು ಅಂತೇಳಿ, ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತಿ ವರ್ಷ ಗಿಡದ ಬುಡಕ್ಕೆ ಸುತ್ತಲೂ 4-8 50 ಗ್ರಾಂ ಹರಳನ್ನು ನಾವು ಪ್ರತಿ ಗಿಡಕ್ಕೆ ಹಾಕಬೇಕಾಗ್ತದೆ, ಅಥವಾ ಕ್ಲೋರೋಪೆರಿಪಾಸ್ 5 ಮಿಲಿಲೀಟರ್ ಅಥವಾ ಬೇವಿನ ಹಿಂಡೆ 1-2 ಕಿಲೋಗ್ರಾಂ ಬೇವಿನ ಪ್ರತಿ ಗಿಡಕ್ಕೆ ನಾವು ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕಾಗ್ತದೆ ಬೇವಿನ ಹಿಂಡಿಯನ್ನು. ಹೌದು, ತೋಟದ ಸುತ್ತ ಇರುವಂತಹ ಗೆದ್ದಲು ಹುತ್ತವನ್ನು ನಾವು ನಾಶಪಡಿಸಬೇಕಾಗ್ತದೆ. ಹಾಗೆಯೇ ಆ ಹುತ್ತದಲ್ಲಿರ್ತಕ್ಕಂಥ ರಾಣಿ ಗೆದ್ದಲು ಹುಳವನ್ನು ನಾವು ಹಿಡಿದು ಸಾಯಿಸಬೇಕಾಗ್ತದೆ, ಇದರಿಂದ ನಾವು ಅದರ ಸಂತಾನೋತ್ಪತ್ತಿಯನ್ನು ನಾವು ನಿಯಂತ್ರಣ ಮಾಡಿ ನಾವು ಇದರ ಬಾಧೆಯನ್ನು ತಪ್ಪಿಸ್ಕೋಬಹುದು. ಇನ್ನೊಂದು ಈ ಹಣ್ಣಿನ ನೊಣ ಅಂತ ತಾವು ತಿಳಿಸಿದ್ರಿ, ದ್ರಾಕ್ಷಿಗೂ ಕೂಡ ತೊಂದರೆ ಕೊಡುತ್ತೆ ಅಂತ. ಹೌದೌದು, ಇದು ಹೇಗೆ ತೊಂದರೆ ಕೊಡುತ್ತೆ ದ್ರಾಕ್ಷಿ ಹಣ್ಣುಗಳಿಗೆ? ಇತ್ತೀಚೆಗೆ ನಾವು ಈ ಕೀಟದ ಸಮಸ್ಯೆಯನ್ನು ಹೆಚ್ಚಾಗಿ ಈ ಬೆಂಗಳೂರು ಬ್ಲೂ ಅಂತ ನಾವು ನೀಲಿ ದ್ರಾಕ್ಷಿ ಬೆಂಗಳೂರು ನೀಲಿ ದ್ರಾಕ್ಷಿ ಮೇಲೆ ನಾವು ಇದರ ಬಾಧೆಯನ್ನ ಇತ್ತೀಚೆಗೆ ಗಮನಿಸಿದ್ವಿ. ಇದು ಈ ಬೆಂಗಳೂರು ನೀಲಿ ದ್ರಾಕ್ಷಿ ಮಾಗುವ ಹಂತದಲ್ಲಿ ಇದರ ಸಮಸ್ಯೆ ಬಹಳ ಹೆಚ್ಚಾಗಿರ್ತದೆ. ಯಾಕೆಂತಂದ್ರೆ ಈ ತಳಿಯ ಹಣ್ಣುಗಳು ಕೊಯ್ಲಿನ ಸಂದರ್ಭದಲ್ಲಿ ಸುಹಾಸನೆ ಯುಕ್ತ ಪರಿಮಳವನ್ನ ಬೀರ್ತಾ ಇರ್ತವೆ. ಇದರಿಂದ ಈ ಸುಹಾಸನೆಗೆ ಆಕರ್ಷಣೆಗೊಂಡು ಹಣ್ಣಿನೊಳಗಳು ಮೊಟ್ಟೆಯನ್ನು ಇಡ್ತವೆ. ಆ ಹಣ್ಣಿನೊಳಗಡೆ ಮೊಟ್ಟೆಯನ್ನ ಇಡ್ತವೆ. ಮೊಟ್ಟೆಯಿಂದ ಬರ್ತಕ್ಕಂಥ ಮರಿಹುಳು ಈ ಹಣ್ಣನ್ನು ತಿಂದು ಇಡೀ ಗೊಂಚಲವನ್ನೇ ಹಾಳು ಮಾಡ್ತವೆ. ಇನ್ನ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗತ್ತೆ ಅಂತೀರ? ಇದರ ನಿರ್ವಹಣೆಗೆ ಅಂದ್ರೆ ಪ್ರತಿ ಎಕರೆಗೆ 8 ಲಿಂಗಾಕರ್ಷಕ ಬಲೆ ಮೀಥೈಲ್ ಯೂಜಿನಾಲ್ ಅಂತ ಏನ್ ನಾವು ಕರಿತೀವಲ್ಲ, ಇವನ್ನ ತೋಟದಲ್ಲಿ ಕಟ್ಟಬೇಕಾಗ್ತದೆ. ಇದರಿಂದ ನಾವು ಪ್ರೌಢಾವಸ್ಥೆಯ ಹುಳುಗಳನ್ನ ನಾವು ಆಕರ್ಷಣೆ ಮಾಡಿ ಅವುಗಳನ್ನ ನಾವು ಸಾಯಿಸಬಹುದು. ಅಂದ್ರೆ ಮೀಥೈಲ್ ಯೂಜಿನಾಲ್ ಅನ್ನ ಬಳಸಿಕೊಂಡು ನಾವು ಈ ಆಕರ್ಷಕ ಬಲೆಗಳನ್ನ ಅಲ್ಲಲ್ಲಿ ಇಡಬೇಕಾಗ್ತದೆ ತೋಟದಲ್ಲಿ. ಇದರಿಂದ ಕೀಟಗಳು ಬಂದು ಅದರಲ್ಲಿ ಬೀಳ್ತವೆ. ಪ್ರೌಢಾವಸ್ಥೆಯಲ್ಲಿ ಇರತಕ್ಕಂತ ಒಂದು ಹಣ್ಣಿನ ನೊಣ ಬಂದು ಅದರಲ್ಲಿ ಬಿದ್ದು, ಅಂದ್ರೆ ಹೆಣ್ಣೊಣ ಬೀಳುತ್ತೆ ಗಂಡುಣ ಬೀಳುತ್ತೆ, ಅಲ್ಲಿ ಎರಡು ಬರುತ್ತೆ. ಎರಡು ಬರುತ್ತೆ. ಓ, ಇದು ಲಿಂಗಾಕರ್ಷಕ ಬಲೆ ಅಲ್ಲ? ಹೌದು, ಒಂದು ವಸ್ತುವಿಗೆ ಇದು ಆಕರ್ಷಣೆ. ಎರಡು ಬರ್ತವೆ. ನಂತರ ಒಂದೆರಡು ಬಾರಿ ಡೈಕ್ಲೋರೋವಾಸ್ 1.8 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ ಹಣ್ಣುಗಳ ಮೇಲೆ. ಹೌದು, ಹಣ್ಣಿನ ಮೇಲೆ. ಈ ರೀತಿಯ ಮಾಡೋದ್ರಿಂದ ಹಣ್ಣಿನ ನೊಣವನ್ನ ನಿಯಂತ್ರಣ ಮಾಡಬಹುದು. ಹೌದು. ರೈತ ಬಾಂಧವರೇ, ತಮಗೆ ಈ ದ್ರಾಕ್ಷಿ ಬೆಳೆನಲ್ಲಿ ಕಂಡುಬರುವಂತಹ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೊಡ್ಡ ಬಸಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 775-07-2699. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ: 775-07-2699. ತುಂಬ ಸಂತೋಷ ಡಾಕ್ಟರ್ ದೊಡ್ಡ ಬಸಪ್ಪ ಅವರೇ. ತಾವಿದುವರೆಗೂ ದ್ರಾಕ್ಷಿ ಬೆಳೆಯಲ್ಲಿ ಕಂಡುಬರುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ. ಭೂಮಿಯ ಮೇಲೆ ಬೇಕಾಗಿರುವಂಥ ಪ್ರಮುಖವಾದಂಥ ವಸ್ತು ಅಂದರೆ ನೀರು. ನೀರಿಲ್ಲದೆ ಯಾವುದೇ ಜೀವಿ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ಕಾಡನ್ನು ನಾಡಾಗಿ ಪರಿವರ್ತನೆ ಮಾಡ್ತಾ ತೀವ್ರವಾದಂಥ ನಗರೀಕರಣದಿಂದಾಗಿ ಮಳೆ ಕಡಿಮೆಯಾಗಿ ಅಂತರ್ಜಲದ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಬೆಳೀತಾ ಇರುವಂಥ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆ ಮಾಡಬೇಕಾದಂಥ ಇಂಥ ಸಂದರ್ಭದಲ್ಲಿ ಮಣ್ಣು ಮತ್ತು ನೀರಿನ ಸರಿಯಾದಂಥ ನಿರ್ವಹಣೆ ಮಾಡೋದು ಬಹಳ ತುರ್ತಾದಂಥ ಒಂದು ಆದ್ಯತೆ. ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಅನೇಕ ವಿಧಾನಗಳಲ್ಲಿ ಬೇಸಿಗೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂಥ ಭೂಮಿಯ ಉಳುಮೆ ಮುಖ್ಯವಾದಂಥದ್ದು. ಇದನ್ನು ಮಾಗಿ ಉಳುಮೆ ಅಂತ ಕರೀತಾರೆ. ಇದು ಕಡಿಮೆ ಖರ್ಚಿನಲ್ಲಿ ಮಣ್ಣು ಮತ್ತು ನೀರನ್ನು ಯಶಸ್ವಿಯಾಗಿ ಸಂಗ್ರಹಣೆ ಮಾಡುವಂಥ ಒಂದು ಕೃಷಿ ಚಟುವಟಿಕೆ. ಇದು ಮುಂಗಾರು ಅಥವಾ ಹಿಂಗಾರು ಹಂಗಾಮಿನಲ್ಲಿ ನಾವು ಬೆಳೆದಂಥ ಬೆಳೆಗಳನ್ನು ಕಟಾವು ಮಾಡಿದ ಮೇಲೆ ಭೂಮಿಯನ್ನು ಹದವಾಗಿಡೋದಕ್ಕೆ ಮಾಡುವಂಥ ಒಂದು ಉಳುಮೆ. ಬೆಳೆಗಳನ್ನು ಕಟಾವು ಮಾಡಿದ ತಕ್ಷಣ ಭೂಮಿಯಲ್ಲಿರುವಂಥ ಅಲ್ಪ ಪ್ರಮಾಣದ ತೇವಾಂಶದ ಸಹಾಯದಿಂದ ಅಥವಾ ಬೇಸಿಗೆಯಲ್ಲಿ ಬರುವಂಥ ಅಕಾಲಿಕ ಮಳೆಯಿಂದಾದಂಥ ತೇವದಲ್ಲಿ ಕಬ್ಬಿಣದ ನೇಗಿಲಿನಿಂದ ಅಥವಾ ಟ್ರ್ಯಾಕ್ಟರ್ ನೇಗಿಲಿನಿಂದ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡೋದು ಅಪೇಕ್ಷಣೀಯ. ಇದರಿಂದ ಭೂಮಿಯಲ್ಲಿರುವಂಥ ಮಣ್ಣು ಪೂರ್ತಿಯಾಗಿ ಸಡಿಲವಾಗುತ್ತೆ. ಬೆಳೆ ಕಟಾವಾದ ನಂತರ ಹೊಲದಲ್ಲಿ ಉಳಿದಂಥ ಕೃಷಿ ತ್ಯಾಜ್ಯ ವಸ್ತುಗಳು ಮಣ್ಣಿಗೆ ಸೇರಿ ಬೇಗನೆ ಕಳೆತು ಸಾವಯವ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತೆ. ಇದರಿಂದ ಭೂಮಿಯ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮವಾಗ್ತವೆ. ಮಣ್ಣು ಆರೋಗ್ಯವಾಗಿ ಇರುತ್ತೆ. ಭೂಮಿಯ ಫಲವತ್ತತೆ ಮತ್ತು ಗುಣಮಟ್ಟ ಗಣನೀಯವಾಗಿ ಹೆಚ್ಚುತ್ತೆ. ಭೂಮಿ ಮೇಲಿರುವಂಥ 1 ಸೆಂಟಿಮೀಟರ್ ಮಣ್ಣು ಅತ್ಯಂತ ಫಲವತ್ತಾದಂಥ ಮಣ್ಣಾಗಿರುತ್ತೆ. ಈ ಮಣ್ಣು ರೂಪುಗೊಳ್ಳೋದಕ್ಕೆ 100 ವರ್ಷಗಳು ಬೇಕಾಗ್ತವೆ. ಭೂಮಿಯನ್ನು ಸರಿಯಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ಕೆಳಗಿನ ಪದರ ಮೇಲುಗಡೆ ಬಂದು ಮೇಲಿನ ಮಣ್ಣು ಕೆಳಗಡೆ ಹೋಗುತ್ತೆ. ಇಂಥ ಕ್ರಿಯೆಯಿಂದ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗುತ್ತೆ. ಚೆನ್ನಾಗಿ ಅದು ಗಾಳಿಯಾಡಿ ಫಲವತ್ತತೆ ಹೆಚ್ಚಾಗೋದಕ್ಕೆ ಅನುಕೂಲವಾಗುತ್ತೆ. ಇಂತಹ ಒಂದು ಕ್ರಿಯೆಯಿಂದ ಮಣ್ಣಿನ ಸತ್ವ ಹೆಚ್ಚಾಗುತ್ತೆ. ಚೆನ್ನಾಗಿ ಗಾಳಿಯಾಡಿ ಫಲವತ್ತತೆ ಹೆಚ್ಚಾಗೋದಕ್ಕೆ ಅನುಕೂಲವಾಗುತ್ತೆ. ಭೂಮಿಯ ಮಣ್ಣಿನ ಪದರಗಳು ಮೇಲೆ ಮತ್ತು ಕೆಳಗೆ ಹೊರಳೋದ್ರಿಂದ ಮಣ್ಣಿನ ಒಳಪದರದಲ್ಲಿ ಅಡಗಿ ಕುಳಿತಿರುವಂಥ ಹಾನಿಕಾರಕ ಕ್ರಿಮಿಕೀಟಗಳು ಮತ್ತು ಅವುಗಳ ಮೊಟ್ಟೆ ಕೋಶಗಳು ನೇರವಾಗಿ ಬಿಸಿಲಿನ ಒಂದು ಪ್ರಖರತೆಗೆ ಒಳಗಾಗಿ ಸಾಯ್ತವೆ. ಅನೇಕ ಪಕ್ಷಿಗಳು ಕೂಡ ಇಂತಹ ಕ್ರಿಮಿಕೀಟಗಳನ್ನು ತಿಂತವೆ. ಇದಲ್ಲದೆ ಸಸ್ಯಗಳಿಗೆ ರೋಗ ತರುವಂಥ ಅನೇಕ ರೋಗಾಣುಗಳು ಕೂಡ ಬಿಸಿಲಿನ ತಾಪಕ್ಕೆ ನಾಶ ಹೊಂದುತ್ತವೆ. ಇದರಿಂದ ಮುಂದಿನ ಹಂಗಾಮಿನಲ್ಲಿ ಬೆಳೆಗೆ ಬರುವಂಥ ಕೀಟ ಮತ್ತು ರೋಗಗಳ ಪ್ರಮಾಣದಲ್ಲಿ ಗಣನೀಯವಾಗಿ ಇಳುಮುಖ ಕಂಡುಬರುತ್ತೆ. ಬೆಳೆಯ ಇಳುವರಿ ಕೂಡ ಹೆಚ್ಚಾಗುತ್ತೆ. ಮಾಗಿ ಉಳುಮೆ ಈ ಕಳೆಗಳನ್ನು ಮತ್ತು ಈ ಸಾರ್ವಕಾಲಿಕ ಕಳೆಗಳ ಬೀಜಗಳಾದಂಥ ಕಂದು ಮತ್ತು ಗಡ್ಡೆಗಳನ್ನು ಬಿಸಿಲಿಗೆ ಹಾಕಿ ಅವುಗಳ ಬೆಳವಣಿಗೆಯನ್ನು ನಾಶಪಡಿಸುತ್ತೆ. ಇದರಿಂದ ಬೆಳೆಗಳಿಗೆ ಸಿಗಬೇಕಾದಂಥ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆತು ಉತ್ತಮವಾದಂಥ ಇಳುವರಿ ಪಡೆಯೋದಕ್ಕೆ ಸಹಾಯವಾಗುತ್ತೆ. ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿ ಹದವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬರುವಂಥ ಅಕಾಲಿಕ ಮಳೆ ನೀರನ್ನು ಹೆಚ್ಚು ಹೀರಿಕೊಂಡು ತೇವಾಂಶವನ್ನು ನಾವು ಕಾಪಾಡಿಕೊಳ್ಬೋದು. ಇಲ್ಲದೇ ಇದ್ದರೆ ರಭಸವಾಗಿ ಸುರಿದಂಥ ಮಳೆಗೆ ಫಲವತ್ತಾದ ಮೇಲ್ಮೈ ಮಣ್ಣು ಕೂಡ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗಿ ಭೂಮಿ ಬರಡಾಗುತ್ತೆ, ಮಣ್ಣಿನ ಸತ್ವ ಪೂರ್ತಿಯಾಗಿ ಕಡಿಮೆ ಆಗುತ್ತೆ, ಭೂಮಿಯಲ್ಲಿ ತಗ್ಗು ದಿನಗಳು ಉಂಟಾಗ್ತವೆ. ಸಕಾಲದಲ್ಲಿ ಮಾಗಿ ಉಳುಮೆ ಆದರೆ ಇದು ತಪ್ಪುತ್ತೆ, ಭೂ ಸಂರಕ್ಷಣೆಯಾಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಅದಕ್ಕಾಗಿ ಯಾವಾಗಲೂ ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಇದರಿಂದ ನಿರೀಕ್ಷಿತ ಫಲವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಮಾಗಿ ಉಳುಮೆಯಿಂದ ತಯಾರಾದಂಥ ಜಮೀನನ್ನು ಮುಂಗಾರು ಮಳೆಯಾದ ತಕ್ಷಣ ಅದನ್ನು ಹರಗಿ ಬಿತ್ತನೆ ಮಾಡೋದಕ್ಕೆ ಸುಲಭವಾಗುತ್ತೆ. ಬಿತ್ತಿದ ಬೀಜದ ಮೊಳಕೆಯ ಪ್ರಮಾಣ ಮತ್ತು ಸದೃಢ ಸಸಿಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ಉತ್ತಮವಾದ ಬೆಳೆ ಕೂಡ ಬರುತ್ತೆ. ಆಳವಾದ ಕಪ್ಪು ಮಣ್ಣಲ್ಲಿ ನಾವು 2-3 ವರ್ಷಕ್ಕೊಮ್ಮೆ ಆಳವಾಗಿ ಉಳುಮೆ ಮಾಡಬೇಕಾಗತ್ತೆ. ಅದೇ ಕೆಂಪು ಮಣ್ಣಲ್ಲಾದರೆ ಪ್ರತಿ ವರ್ಷ ಆಳವಾಗಿ ಉಳುಮೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದರಿಂದ ಮಳೆ ನೀರು ಕೊಯ್ಲು ಚೆನ್ನಾಗಿ ಆಗಿ ಉತ್ತಮ ತೇವಾಂಶದಿಂದಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಪಪಾಯ ಬೆಳೆಯಲ್ಲಿ ಕಂಡುಬರುವಂಥ ಮುಖ್ಯವಾದ ರೋಗ ಅಂದರೆ ಸಸಿ ಸಾಯುವಂಥ ರೋಗ. ಈ ರೋಗ ಶಿಲೀಂಧ್ರದಿಂದ ಬರುತ್ತೆ. ಮುಖ್ಯವಾಗಿ ಸಾಮಾನ್ಯವಾಗಿ ಸಸಿ ಮಡಿಯಲ್ಲಿ ಇದು ಕಾಣಿಸ್ಕೊಡುತ್ತೆ. ಬೀಜಗಳು ಮೊಳಕೆ ಒಡೆಯುವಾಗ, ಆಮೇಲೆ ಎಳೆ ಸಸಿಗಳಲ್ಲಿ ಬೇರಿನ ಮತ್ತು ಮಣ್ಣಿಗೆ ಸಮಾನಾಂತರವಾದಂಥ ಕಾಂಡದ ಭಾಗ ಕೊಳೆಯುತ್ತೆ. ಇದರಿಂದಾಗಿ ಸಸ್ಯದ ಮೇಲುಭಾಗದ ಭಾರವನ್ನು ತಡೆದುಕೊಳ್ಳಾರದಲೇ ಸಸಿಗಳು ನೆಲದ ಮೇಲೆ ಬೀಳ್ತವೆ. ಈ ರೀತಿ ಸಸಿಗಳು ಗುಂಪಾಗಿ ಬೀಳ್ತವೆ. ಹಲವು ಸಾರಿ ಪೂರ್ತಿ ಸಸಿ ಮಡಿಗಳು ಹಾಳಾಗುವಂಥ ಸಂಭವ ಇರುತ್ತೆ. ನಾಟಿ ಮಾಡೋದಕ್ಕೆ ಸಾಕಷ್ಟು ಸಸಿಗಳು ಸಿಗೋದಿಲ್ಲ. ಈ ಸಸಿ ಸಾಯುವಂಥ ರೋಗವನ್ನು ಉಂಟು ಮಾಡುವಂಥ ಶಿಲೀಂಧ್ರ ಮಣ್ಣಲ್ಲಿ ಜೀವಿಸುತ್ತೆ. ಮತ್ತು ಸಸಿ ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇದ್ದು ನೀರು ಸರಿಯಾಗಿ ಬಸ್ದು ಹೋಗದಲೆ ಉಷ್ಣಾಂಶ 30°C 35°C ಇದ್ದಾಗ ಈ ಸಸಿ ಸಾಯುವಂಥ ರೋಗ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಮುಖ್ಯವಾಗಿ ಈ ಪಪಾಯ ಸಸಿ ಸಾಯುವಂಥ ರೋಗದ ನಿರ್ವಹಣೆಗೆ ನಾವು ಬೀಜೋಪಚಾರವನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಪಪಾಯ ಬೀಜವನ್ನು ನಾವು ರಾಸಾಯನಿಕದ ಒಂದು ಬೀಜೋಪಚಾರಕ್ಕೆ ಒಳಪಡಿಸಬೇಕಾಗತ್ತೆ. ಇದಕ್ಕಾಗಿ ನಾವು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂನಷ್ಟು ಥೈರಾಮ್ ಅಥವಾ 2 ಗ್ರಾಂನಷ್ಟು ಕ್ಯಾಪ್ಟಾನ್ ಅಥವಾ 2 ಗ್ರಾಂನಷ್ಟು ಮೆಟಲಾಕ್ಸಿಲನ್ನು ಬಳಸ್ಕೋಬಹುದು. ಇನ್ನು ಟ್ರೈಕೋಡರ್ಮ ಜೈವಿಕ ಜೀವಾಣು ಕೂಡ ಇರುತ್ತೆ. ಇದನ್ನು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ನಾವು ಬಳಸ್ಕೊಂಡು ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಇನ್ನು ರೋಗ ಕಾಣಿಸ್ಕೊಂಡ ನಂತರ ನಾವು ಸಸಿ ಮಡಿಯನ್ನು ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂನಷ್ಟು ಕ್ಯಾಪ್ಟಾನನ್ನು ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣದಿಂದ ತೋಯಿಸಬೇಕಾಗತ್ತೆ. ಈ ಕ್ಯಾಪ್ಟಾನ್ ಬದಲಿಗೆ ನಾವು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಬಳಸ್ಕೋಬಹುದು. ಅದೇ ರೀತಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಮೆಟಲಾಕ್ಸಿಲನ್ನು ಕೂಡ ಬಳಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಸಸಿ ಮಡಿಯನ್ನು ನಾವು ತೋಯಿಸಬೇಕಾಗತ್ತೆ. ಸಸಿ ಮಡಿನಲ್ಲಿ ಸರಿಯಾಗಿ ನೀರು ಬಸ್ತು ಹೋಗೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ಪಪಾಯದಲ್ಲೇ ಈ ಕಾಂಡ ಅಥವಾ ಕತ್ತು ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ ಕೂಡ ಕಂಡುಬರುತ್ತೆ. ಸಾಮಾನ್ಯವಾಗಿ ಇದು ಶಿಲೀಂಧ್ರದಿಂದ ಬರುವಂಥ ರೋಗ. ಜೂನ್ನಿಂದ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಕಾಂಡ ಅಥವಾ ಕತ್ತು ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ ಗಿಡಗಳು ಚಿಕ್ಕದಾಗಿದ್ದಾಗ ಕಂಡುಬಂದರೆ ಹೆಚ್ಚಿನ ಒಂದು ಹಾನಿಯನ್ನು ಉಂಟು ಮಾಡುತ್ತೆ. ರೋಗಾಣುಗಳು ಮಣ್ಣಲ್ಲಿ ಇರ್ತವೆ. ಅತಿಯಾದಂಥ ತೇವಾಂಶ, ನೀರು ನಿಲ್ಲೋದು ಮತ್ತು ನೀರು ಚೆನ್ನಾಗಿ ಬಸಿದೇ ಇರೋದು ರೋಗ ಹೆಚ್ಚಾಗೋದಕ್ಕೆ ಮುಖ್ಯವಾದ ಕಾರಣ. ಈ ಕಾಂಡ ಅಥವಾ ಕತ್ತುಕೊಳೆ ರೋಗ, ಬುಡ ಕೊಳೆ ರೋಗ ನೀರಿನಿಂದ ಮತ್ತು ನಾವು ವ್ಯವಸಾಯಕ್ಕೆ ಬಳಸುವಂಥ ಉಪಕರಣಗಳಿಂದ ಹರಡುತ್ತೆ. ಭೂಮಿಗೆ ಸಮಾನಾಂತರದ ಕಾಂಡದಲ್ಲಿ ನೀರಿನಿಂದ ಸೋಂಕಿತ ಮಚ್ಚೆ ಅಥವಾ ಕಲೆಗಳು ಕಾಣಿಸ್ಕೊಳ್ತವೆ. ಈ ಮಚ್ಚೆಗಳು ದೊಡ್ಡದಾಗಿ ಕಾಂಡ ಉಬ್ಬದಾಗೆ ಕಾಣಿಸ್ಕೊಳ್ಳುತ್ತೆ. ಈ ಭಾಗ ಕಡುಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿ ಸೀಳಿ ಕೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಇನ್ನು ಗಿಡದ ಕೊನೆಯ ಅಥವಾ ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಸೊರಗಿ ಬಿದ್ದೋಗ್ತವೆ. ರೋಗದ ತೀವ್ರತೆ ಜಾಸ್ತಿಯಾದಾಗ ಗಿಡ ತಲೆಕೆಳಕಾಗಿ ಬೀಳುತ್ತೆ. ರೋಗಪೀಡಿತ ಕಾಂಡದ ಭಾಗವನ್ನು ಸೀಳು ನೋಡಿದಾಗ ಒಳಗಿನ ಭಾಗ ಒಣಗದಂತೆ ಮತ್ತು ಜೇನುಗುಂಡಂತೆ ಕಂಡುಬರುತ್ತೆ. ಈ ಕಾಂಡ ಅಥವಾ ಕತ್ತು ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗದ ನಿರ್ವಹಣೆಗೆ ನೀರು ಚೆನ್ನಾಗಿ ಬಸ್ದು ಹೋಗುವಂಥ ಮಣ್ಣಲ್ಲಿ ಸಸಿ ಮಡಿಯನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇಂತಹ ಮಣ್ಣಲ್ಲದೇ ಪಪಾಯವನ್ನು ನಾವು ಬೆಳೆಯಬೇಕಾಗತ್ತೆ. ಇನ್ನು ಶಿಲೀಂಧ್ರನಾಶಕಗಳನ್ನು ಕೂಡ ನಾವು ಬೀಜೋಪಚಾರಕ್ಕೆ ಬಳಸ್ಕೋಬಹುದು. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂನಷ್ಟು ಕ್ಯಾಪ್ಟಾನ್ ಅಥವಾ 2 ಗ್ರಾಂನಷ್ಟು ಕ್ಲೋರೋಥ್ಯಾಲೋನಿಲ್ಲನ್ನು ನಾವು ಬಳಸ್ಕೋಬಹುದು. ಇನ್ನು ಈ ಒಂದು ಬುಡ ಕೊಳೆ ರೋಗ ಕಂಡುಬಂದಾಗ ಭೂಮಿಗೆ ಸಮಾನಾಂತರ ಭಾಗದ ಕಾಂಡವನ್ನು 1% ಬೋರ್ಡೋ ದ್ರಾವಣದಿಂದ ಅಥವಾ ತಾಮ್ರದ ಆಕ್ಸೈಡ್ ಕ್ಲೋರೈಡ್ ದ್ರಾವಣದಿಂದ ಅಥವಾ ಕ್ಲೋರೋಥ್ಯಾಲೋನಿಲ್ ದ್ರಾವಣದಿಂದ ಚೆನ್ನಾಗಿ ತೋಯಿಸಬೇಕಾಗತ್ತೆ. ಅದೇ ತಾಮ್ರದ ಆಕ್ಸೈಡ್ ಕ್ಲೋರೈಡ್ ಆದರೆ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೋಬೇಕು. ಕ್ಲೋರೋಥ್ಯಾಲೋನಿಲ್ ಆದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ದ್ರಾವಣ ತಯಾರಿಸ್ಕೊಂಡು ಆ ಬುಡವನ್ನು ತೋಯಿಸಬೇಕಾಗತ್ತೆ ಅಥವಾ ನೆನೆಸಬೇಕಾಗತ್ತೆ. ರೋಗಪೀಡಿತ ಗಿಡಗಳನ್ನು ಕಿತ್ತು ನಾವು ನಾಶ ಮಾಡಬೇಕಾಗತ್ತೆ. ಇದು ಇಂದಿನ ಕೃಷಿರಂಗ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ಬಿಎಸ್ ಸೋಮಶೇಖರ್ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 9:05 ಯುವವಾಣಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದ ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದ ನೃತ್ಯ ಕಲಾವಿದೆ ಸುಚೇತಾ ಪಿ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ. ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಶಶಾಂಕ್ ಮುಕ್ತೇದಾರ್ ಅವರ ಗಾಯನ